ಕಮ್ಯುನಿಸ್ಟ್ ಪಕ್ಷ ನಾಯಕತ್ವ, ಡಿ ಗುಣಶೇಖರ್ ಸಮಾಜ ಪಕ್ಷ ನಾಯಕತ್ವ, ಮಹಾಚಾರ ತಿಸ್ವಿತಾರಣ ದೇಶಪಾಲ ಪಕ್ಷ ತಮ್ಮ ಕೀಪ್ಯಾಕ್ ವಿಶೇಷ ಮೇ ಜಾತಿಕ ಲಾಯಸ್ತ್ರೀ ಗಸಟ್ ಕರಲು ಲಭುವ ಶ್ರೀಲಂಕಾ ಜಾ ಪಕ್ಷ ಲೇಖನ ಹಿಟಿಯ ತವತ್ ಬುದ್ಧಿಮತ್ತು ನಿಗತು ನೀತಿಯ ಮಗದ ಮೇ ಕರನ್ನ ಕೇಳ ಕೌರದ್ ದನ್ನೇ ಸಂದೇ ಪಾವಿಚ್ಚಿ ಕರಬು ಜನತಾವ ಉಳತ್ ಕೊಳೇಟ ಸಂದೇ ಪಾವಿಚ್ಚಿ ಕರ ಎಮ್ಮೆ ಅದಹಸಕಿಂಗ್ ಅರಮುನಕಿಂಗ್ ಮಹಿಂದ್ರ ರಾಜಪಕ್ಷ ಮೆತ್ತುಮಾ ಕರೆ ತಂಬಪು ನಾಯಕತ್ವ ವಿಶ್ವಾಸ ತಿಮ್ಮೆ ವೆನ ವೆಡ ಕರನೋ ನಂಗಿತೆ ಮೇರಟೆ ಕನಗಾಟು ಕ್ಯಾನ ನೀತಿಯ ರೀತಿಯಾಗ ನತಿ ತಂತೆ.